ಶಿವನಗೌಡ ಎಂ ಕೋಟಿಯವರಿಂದ. ಯಾರ ಭಕ್ತ ಯಾರ ಭಕ್ತ ಯಾವ ಪುರ ಪುರದ ಅರಸ. ಯಾವ ಪುರದ ಅರಸು? ಆಮೇಲೆ ತಾಯಿ. ತಾಯಿ ಬಂದು ಬಳಗ ಎಲ್ಲರನ್ನೂ ಹೇಳಬೇಕಮ್ಮ. ಏನು? ಪ್ರಥಮದಲ್ಲಿ ಬಂದು ನನ್ನ ತಂದೆ ಯಾರು? ಯಾರು? ಮೇಲಾಗಿ ನನ್ನ ತಾಯಿ ಯಾರು? ಯಾರು? ಹಿಂದಿನಿಂದ ನನ್ನ ಬಂಧು ಬಂದ್ರೆ ಹೆಸರೆಲ್ಲ ಹೇಳಿದ್ದಾದ್ರಿ. ಗುರ್ತಾಗ್ತದಮ್ಮ. ಗುರ್ತಾಗ್ತಾ ಇದೆ. ಹೌದಿವಾ? ಪ್ರೀತಿಯಿಂದ ಕೇಳ್ತಾ ಇದ್ದೀಯಲ್ಲ. ಭಕ್ತಿಯಿಂದ ಕೇಳ್ತಾ ಇದ್ದೇನೆ. ಹಾಗಾದ್ರೆ ಕೇಳಮ್ಮ. ಆನಂದ ಚಪ್ಪನ ಏನಮ್ಮ? ನನಗ ಅರ್ಥ ಆಯ್ತು. ಇನ್ನು ನನಗೆ ಅರ್ಥ ಆಗಿಲ್ಲ. ಅರ್ಥ ಆಗೇ ಇಲ್ಲ. ಅರ್ಥ ಆಗಿಲ್ವಾ? ಹಾಗಾದ್ರೆ ಹೇಳ್ತಿದ್ದೇನೆ ಕೇಳು. ಹೇಳಮ್ಮ. ಚಪ್ಪನ ಸತ್ರಜಿತ ರಾಜನು ಬಂದು ಹಾ ನನಗಾದ್ರು ಆನಂದ ಆಯ್ತಮ್ಮ, ಆನಂದ ಆಯ್ತು. ಇರ್ಲಿಮ್ಮ, ಹೇಳ್ತಾ ಹೇಳ್ತಾ ಚಿಲಕದಾಗ ಬಟ್ಟೆ ಸೇರಿಸಿದ್ರಲ್ಲ ಅಮ್ಮ, ನಾ ಯಾಕನ್ನ ತಾಯಿ, ನೀ ಅಂದಾಗ ನನಗ ನೆನಪಾತ್ ನೋಡಮ್ಮ. ತಮಗೆ ಏನು ನೆನಪಾಯ್ತಮ್ಮ? ಏನು? ಆ ಯಾವ ಭೀಷ್ಮಕ ರಾಜನ ಪುತ್ರಿ ಪುತ್ರಿ ಆ ರುಕ್ಮಿಣಿ ಇದ್ದಾರಲ್ಲ, ಇದ್ದಾರಮ್ಮ. ಏನಾಗೆ ಬಂದು ಹ ಸರಿ ಹೋಳಾಗ ಸರಿ ಅಲ್ವಾ? ಸರಿ ಅಂದ್ರೆ ಸೌರತ್ತೆ, ನೀವು ಹೋಳಾಗಿದ್ರೆ ಹೋಳ್ತಾ ಹೋಳಾಗ್ತಾ ಇದ್ವಿ. ಮತ್ತೇನಾತು? ಏನ್ ನಿನ್ ಸೌತಿ ಬಂದ ನನ್ನ ಬಗಲಾಗಿ ಬಾಳೆ ಮಾಡ್ತಾ ಇದ್ದಾಳು. ಹಾಗಲ್ರಿ, ಹಾ ಯಾರಿಗೆ ಸೌತ ಯಾರು ಇರ್ತಾರ ನೋಡ. ಹೌದು, ಅವ್ರಿಗೆ ಅಷ್ಟು ಬಿಸಿ, ನಿನ್ಗೇನಾದ್ರೂ ಬಿಸಿ ಬಂದ ಯವಾ? ಹಸಿದು ಬಿಸಿದು ತಗೊಂಡು ನಮಗೇನ್ ಮಾಡುದದ? ಇರ್ಲಿ, ತಮ್ಮ ಹೆಸರು? ಅಮ್ಮ ಎನ್ನ ಹೆಸರು? ಹೌದಿವಾ? ದೂತೆ, ಹಾ ಆಯಾವ ಸತ್ರಾಜದ ರಾಜನ ಕುವರಿ. ರಾಜನ ಕುವರಿ ಎನಗೆ ಬಂದು ಹಾ ಸತ್ಯಭಾಮ ಸತ್ಯಭಾಮ ಅಂದ್ರು ನಮ್ಮ ಅಮ್ಮ. ಸತ್ರಾಜಿತ ರಾಜ್ಯನ ಮಗಳು ಸತ್ಯಭಾಮ ಅಂದ್ರೆ ನೀನೇನಮ್ಮ? ಸತ್ಯಭಾಮ ಸತ್ರಾಜಿತ ರಾಜ್ಯವನ್ನು ಎಂತಾತ ಎಂತಾತ ಈ ಪೃಥ್ವಿಯನ್ನು ಪಾಲನೆ ಮಾಡುವಂತಹ ದೊಡ್ಡ ಅರಸ. 56 ದೇಶದ ಬಡಿಯಾ ನನ್ನ ತಂದಿ. ಅಂಥವರ ಮಗಳ ತಾವಾದ ಮೇಲೆ ಪಾಲಕಿ ಪದ್ಧತಿ ಇಲ್ಲ, ಪದ್ಧತಿ ಇಲ್ಲ, ಬಟ್ಟಂಗಿ ಹೊಗಳುವರಿಲ್ಲ, ಹೊಗಳುವರಿಲ್ಲ, ದಾಸ ದಾಸಿಯರು ಸಹ ಇಲ್ಲ, ಇಲ್ಲೇ ಇಲ್ಲ. ಸತ್ಯಭಾಮ ಇಂಥ ಮಧ್ಯರಾತ್ರಿಯಲ್ಲಿ ಘೋರ ಘೋರ ಘೋರ ಘೋರ ಹೇಳಿ ಬರಮ್ಮ. ಸತ್ಯಭಾಮ ಅಮ್ಮ ತಾಯಿ ಏನ್ ಹೇಳಮ್ಮ? ಯಾಕಮ್ಮ ಅಂತ ಹತ್ರ ತಮಗೇನಾಗ್ಯದ? ಹೇಳೇನೆ, ಹೇಳಲಾಗದು ಹೇಳಲಾಗದು. ದೂತಿ ಬಿಟ್ಟೇನೆ ಬಿಡ್ಲಾಗದಮ್ಮ, ಬಿಟ್ಟೇನೆ ಬಿಡ್ಲಾಗದಮ್ಮ, ಬಿಡಲಾಗದಮ್ಮ. ತಾಯಿ ಇತ್ತಲಾಗ ಬಾವಿ ಇತ್ತಲಾಗ ಕೆರೆ ಕೆರೆ ಕುಳ್ತದಮ್ಮ. ಹಾ ನಡುಬಳದಂತೆ ತಮ್ಮ ತ್ರಾಸು ಏನು? ನಿಮಗೆ ಬಂದಂತ ತ್ರಾಸು ಇವತ್ತು ನನ್ನ ಮುಂದೆ ಹೇಳಿದ್ದೆ, ಆದ್ರೆ ಅದರಲ್ಲೇ ಅರ್ಧ ಭಾಗವಹಿಸ್ತಾ ಇದ್ದೀನಮ್ಮ. ನನಗೆ ಬಂದಂತ ತ್ರಾಸು ನಿನ್ನ ಮುಂದೆ ಹೇಳಿದ್ದಾದ್ರಿ, ಅದರಲ್ಲೇ ಅರ್ಧ ಭಾಗಿ ಆಗ್ತಾ ಇದ್ದಿ. ಅಷ್ಟೇ ಅಲ್ಲ ತಾಯಿ, ಪ್ರಾಣವನ್ನಾದ್ರೂ ಕೊಡಬಲ್ಲೆ. ಹೀಗೆ ಹೌದಿವಾ? ಹಾಗಾದ್ರೆ ಕೇಳ್ರಮ್ಮ. ಹೇಳಿವಾ? ಕಮನ ರೂಪ ಚಂದನ ಕರಗಳ ಬೀಸ ನನ್ನ ತೋರಿಸಮ್ಮ. ನಿನ್ನ ಭಗವಂತನು ಅನುರೇಣ ತರಣ ಕಾಷ್ಟಗಳಲ್ಲಿ ಇರುವಂತಹ ಪರಮಾತ್ಮನು ಇಂಥಲ್ಲಿ ಇದ್ದಾನು ಎಂತಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರುದಿಲ್ಲಮ್ಮ. ಬರೋನಿಲ್ಲ ತಾಯಿ. ಈಗ ಸದ್ಯ ಏನ್ ಬೇಕಾಗಿದೆ? ನಿನ್ನ ಪರಮಾತ್ಮನಿಗೆ ಅವತಾರಗಳೆಷ್ಟು? ಅವತಾರಗಳೆಷ್ಟು? ಯಾವ ಅವತಾರದಲ್ಲಿ ಎಲ್ಲಿದ್ದಾರೆ? ಎಲ್ಲಿ ಇದ್ದಾನು? ಯಾರನ್ನು ಉದ್ಧಾರ ಮಾಡಿದ್ದಾರೆ? ಯಾರನ್ನು ಉದ್ಧಾರ ಮಾಡ? ಯಾರನ್ನು ಸಂಹಾರ ಮಾಡಿದ್ದಾರೆ? ಸಂಹಾರ ಮಾಡಾನು ಹೇಳಿದ್ದಾದ್ರ ಕೇಳ್ತಾ ಇದ್ದಿ? ಹೌದಿವಾಂದ್ರ ನಲುಮಿನಾಗಿ ಹರಿ